ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿಯ ಪ್ರೀತಿಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:30:24. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಾಗಿ ಉಳುಮೆ ಮತ್ತು ಭೂಮಿ ಸಿದ್ಧತೆ ಕುರಿತು ನಿವೃತ್ತ ಕೃಷಿ ಅಧಿಕಾರಿಗಳಾದ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಪ್ರಕಟಣೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ನಮಸ್ಕಾರ ದೇವರಾಜಯ್ಯ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಮ್ಮ ಕೃಷಿಯನ್ನು ನಾವು ಪ್ರಾರಂಭ ಮಾಡುವಾಗ ಮುಖ್ಯವಾಗಿ ಮಾಗಿ ಉಳುಮೆಯನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಹೌದು, ವಿಶೇಷವಾಗಿ ನಮ್ಮಲ್ಲಿ ಈ ಕುಷ್ಕಿ ಜಮೀನು ಜಾಸ್ತಿ ಇರೋದ್ರಿಂದ ಈ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಮತ್ತು ಇದು ಪರಂಪರಾಗತವಾಗಿ ಬಂದಿರುವಂಥ ಒಂದು ಬೇಸಾಯ ಕ್ರಮ ಅಂತಲೇ ಹೇಳ್ಬೋದು. ಜೊತೆಗೆ ಈ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂಥ ಅಂಶ ನಮ್ಮ ಕೃಷಿನಲ್ಲಿ. ಹೌದು, ತಾವಿವತ್ತು ಈ ಎರಡು ವಿಚಾರಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ನಮ್ಮಲ್ಲಿ ಈ ಒಂದು ಕುಷ್ಕಿ ಬೇಸಾಯದ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಜಗದೀಶ್ ಅವರೇ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 117 ಲಕ್ಷ ಹೆಕ್ಟೇರ್ ಸಾಗುವಳಿ ವಿಸ್ತೀರ್ಣ ಇದೆ. ಇದು 2015-16 ಸಾಲಿನ ಅಂಕಿಅಂಶಗಳ ಪ್ರಕಾರ. ಇದರಲ್ಲಿ 70% ಪ್ರದೇಶ ಮಳೆ ಆಶ್ರಿತ ಪ್ರದೇಶ ಆಗಿದೆ. ಈ ಮಳೆ ಆಶ್ರಿತ ಪ್ರದೇಶದ ವೈಶಿಷ್ಟ್ಯತೆ ಏನೆಂದರೆ ಅನಿಶ್ಚಿತವಾಗಿ ಮಳೆ ಬರ್ತದೆ, ಬಂದಿದ್ದ ಮಳೆ ಸಕಾಲದಲ್ಲಿ ಬರಲ್ಲ, ಎರಡನೇದು ಸಮಾನವಾಗಿ ಹಂಚಿಕೆ ಆಗಲ್ಲ. ಇದರ ಜೊತೆಯಲ್ಲಿ ಬರಗಾಲ, ಅಂದರೆ 1 ತಿಂಗಳು ಮಳೆ ಬಿದ್ದರೆ 3 ತಿಂಗಳು ಮಳೆ ಇರೋದಿಲ್ಲ. 3 ತಿಂಗಳು ಮಳೆ ಬಿದ್ದರೂ 1 ತಿಂಗಳಲ್ಲಿ 3 ತಿಂಗಳಿಗಾಗುವಷ್ಟು ಮಳೆ ಬಿದ್ದುಬಿಡುತ್ತೆ, 2 ತಿಂಗಳು ಮಳೆ ಇರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಒಂದು ಸಮೃದ್ಧವಾಗಿ ಬೆಳೆ ಬೆಳಿಬೇಕು, ಬಂದ ಮಳೆ ನೀರಿನಲ್ಲೇ ಒಂದು ಉತ್ಪಾದನೆಯನ್ನು ನಾವು ಸಾಗು ಮಾಡಬೇಕು ಅನ್ನೋದಾದರೆ ಕೆಲವು ಪದ್ಧತಿಗಳಿದ್ದಾವೆ. ಈ ಮಳೆ ಆಶ್ರಿತ ಪ್ರದೇಶದಲ್ಲಿ ಪ್ರಮುಖವಾಗಿ ಲಾಭದಾಯಕವಾಗಿ ಉತ್ಪಾದನೆ ಮಾಡಬೇಕಂದ್ರೆ ಮಾಗಿ ಉಳುಮೆಯನ್ನು ಮೊದಲನೇದಾಗಿ ಮಾಡಬೇಕು. ಮಾಗಿ ಉಳುಮೆ ಅಂದರೆ ಏನು? ಅದು ಪ್ರಶ್ನೆ ಬಂದೇ ಬರುತ್ತೆ. ಮಾಗಿ ಮಳೆ ಅಂದರೆ ಏನು? ಇದನ್ನು ಸ್ಥೂಲವಾಗಿ ಹಿಂಗೆ ಹೇಳ್ತಾರೆ ತಜ್ಞರು, ಬೆಳೆಯನ್ನು ಕಟಾವು ಮಾಡಿದ ನಂತರ ಮುಂದಿನ ಹಂಗಾಮಿಗೆ ಬೆಳೆ ಬೆಳೆಯಲು ಭೂಮಿ ಸಿದ್ಧಪಡಿಸುವ ಎಲ್ಲ ಕ್ರಮಗಳಿಗೆ ಮಾಗಿ ಉಳುಮೆ ಅಂತಾರೆ. ಓಹೋ, ಇವಾಗ ಒಂದು ಸತಿ ಬೆಳೆ ಕಟಾವು ಆಯಿತು ಅಂದರೆ ಮುಂದಿನ ಬೆಳೆ ಬೆಳಿಬೇಕು ಅನ್ನೋದಾದರೆ ಅದಕ್ಕೆ ಏನು ನಾವು ಸಿದ್ಧತೆ ಮಾಡ್ತೀವಲ್ಲ, ಕೊಟ್ಟಿಗೆ ಗೊಬ್ಬರ ಹೊಡೆಯೋದಿರ್ಬೋದು, ಈ ತರಗನ್ ಭೂಮಿಗೆ ಸೇರಿಸೋದಿರ್ಬೋದು, ಆಮೇಲಿಂದ ನೀರುಗಾಲುವೆ ತೆಗೆದಿರ್ಬೋದು, ಕೆರೆ ಗೋಡನ್ನು ಹಾಕೋದಿರ್ಬೋದು, ಈ ಎಲ್ಲ ಕ್ರಮಗಳಿಗೆ ಮಾಗಿ ಉಳುಮೆ ಅಂತಾರೆ. ನಾವೇನು ಅಂದ್ಕೊಂಡಿರ್ತೀವಿ ಅಂತಂದ್ರೆ ಪ್ರಾರಂಭದ ಉಳುಮೆಗೆ ಮಾತ್ರ ಮಾಗಿ ಉಳುಮೆ ಅಂತ ಇಲ್ಲ, ಪ್ರಾರಂಭದ ಉಳುಮೆಗಿಂತ ಮುಂಚಿತವಾಗಿ. ಇವಾಗ ಏನಂದ್ರೆ, ಇವಾಗ ನೋಡಿ, ಇವಾಗ ಚಾಮರಾಜನಗರ, ಮೈಸೂರು, ಆಮೇಲಿಂದ ಗುಂಡ್ಲುಪೇಟೆ, ಕೊಳ್ಳೇಗಾಲ, ಈ ಕಡೆ ಎಲ್ಲ ಮಳೆ ಆಗ್ತಿದೆ. ಇದು ಮುಂಗಾರು ಹಂಗಾಮಿನ ಮಳೆ ಅಲ್ಲ, ಇದು ಪೂರ್ವ ಮುಂಗಾರು. ಪೂರ್ವ ಮುಂಗಾರು ಇದು ಬಂತು ಅಂತಂದ್ರೆ ನಮಗೆ ಬೇಕಾದ ಹಾಗೆ ತಿಂಗಳಗಟ್ಟಲೆ ಮಳೆ ಬರಲ್ಲ, ಯಾವಾಗಲೋ ಒಂದು ವಾರನೋ 15 ದಿವಸನೂ ಬರ್ತದೆ, ನಂತರ ನಿಂತೋಗ್ತದೆ. ಅಂತ ಸಮಯದಲ್ಲಿ ಏನಿದು ತೇವಾಂಶ ಮಣ್ಣಲ್ಲಿರ್ತದೆ, ಭೂಮಿ ಸಿದ್ಧತೆ ಮಾಡಬೇಕು, ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದ್ದಾದ್ಮೇಲೆ ಆ ಬಿತ್ತನೆ ಬೀಜಗಳು ತೇವಾಂಶ ಹೀರಿಕೊಂಡು ಮೊಳಕೆ ಹೊಡಿಬೇಕು. ಈ ಎಲ್ಲಾ ಪ್ರಕ್ರಿಯೆಗಳಾಗಬೇಕಂದ್ರೆ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ನೀವು ಭೂಮಿ ಸಿದ್ಧತೆ ಮಾಡೋದನ್ನೇನೆ ನಿಧಾನ ಮಾಡಿದ್ರೆ ನಂತರ ಮಳೆ ಬರಲಿಲ್ಲ ಅಂದ್ರೆ ಬಿತ್ತೋದೆ ಯಾವಾಗ? ಹೌದೌದು. ಹಾಗಾಗಿ ಮುಂಚಿತವಾಗಿ ಯಾವಾಗಲೇ ಮಳೆ ಬಿದ್ದಿದ ತಕ್ಷಣನೇ ಈ ಭೂಮಿ ಸಿದ್ಧತೆ ಅಂತ ಏನು ಹೇಳಿದ್ನಲ್ಲ, ಮಾಗಿ ಉಳಿಮೆ ಮಾಡೋದನ್ನ ಫಸ್ಟ್ ಮಾಡ್ಕೋಬೇಕು. ಯಾತಕ್ಕೆ ಅಂದ್ರೆ ಮಳೆ ಬಿದ್ದ ತಕ್ಷಣ ಬಿತ್ತನೆ ಮಾಡಿಕೊಳ್ಳಕ್ಕೆ ಸಕಾಲದಲ್ಲಿ ನಮಗೆ ಅವಕಾಶ ಆಗ್ತದೆ. ಹಾಗಾಗಿ ಮಾಗಿ ಉಳಿಮೆ ಮಾಡಬೇಕು. ಅಂದ್ರೆ ಎಷ್ಟು ಆಳವಾಗಿ ಮಾಡ್ಕೋಬಹುದು ಅಂದ್ರೆ, ಇದು ನಮ್ಮ ಏನು ಆಹಾರ ಧಾನ್ಯಗಳ ಬೆಳೆಗಳಾದರೆ ನಮ್ಮ ಏನು ಆ ಬೇರಿನ ಆಳ ಇದೆಯಲ್ಲ ಕಡಿಮೆ ಇರ್ತದೆ, 4-6 inches ಇರ್ತದೆ. ಮತ್ತೂ ಹೆಚ್ಚಿನ ಆಳದಲ್ಲಿ ಮಾಡಬೇಕು ಅನ್ನೋದಾದ್ರೆ ಕನಿಷ್ಠ 6 inches ಹಿಡಿದು 1 feet ಮಾಡ್ತಾರೆ ತೇವಾಂಶದ ಮೇಲೆಗೆ. ಆಮೇಲೆ ಈ ಮಾಗಿ ಉಳಿಮೆನ ಏನು ಮಾಡೋದ್ರಿಂದ ಏನೇನು ಲಾಭ ಇದೆ ಅಂತ ಅನ್ನೋದಾದ್ರೆ, ಅದನ್ನು ನೋಡ್ಬೇಕಾಗತ್ತೆ. ಹಾ, ಈ ಭೂಮಿಯ ಮಣ್ಣನ್ನ ಸಡಿಲ ಮಾಡ್ತೀವಲ್ಲ ನಾವು, ಇದು ಅಂಗಾಮಿಗೆ ಮುಂಚಿತವಾಗಿ ಮಾಡೋದು. ಇದು ಸಡಿಲ ಮಾಡಿದ ತಕ್ಷಣ ಆ ಮಣ್ಣಿನ ರಚನೆ ಬದಲಾವಣೆಯಾಗಿ ಮಳೆ ಬಿದ್ದಿದ ತಕ್ಷಣ ಆ ಏನೇನು ನೀರಿನ ಅಂಶ ಇದೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗ್ತದೆ ಮಣ್ಣಲ್ಲಿ ಸಡಿಲ ಮಾಡೋದ್ರಿಂದ. ಎರಡನೇದು, ಈ ಬೆಳೆ ಕಟಾವ ಆದ ನಂತರ ಏನು ಉಳಿದಿರ್ತದಲ್ಲ ತ್ಯಾಜ್ಯಗಳು ಅಂತಾರೆ, ಉಳಿಕೆ ತ್ಯಾಜ್ಯ, ಇದು ಗರಿ ಇರ್ಬೋದು, ಎಲೆ ಇರ್ಬೋದು, ಇದೆಲ್ಲಾನು ಭೂಮಿಗೆ ಸೇರಿಕೊಂಡು ಅದು ಕೊಳೆತು ಉತ್ತಮ ಮಟ್ಟದ ಸಾವಯವ ಗೊಬ್ಬರ ಆಗುತ್ತೆ ಮಾಗಿ ಉಳುಮೆ ಮಾಡೋದ್ರಿಂದ. ಇದು ಒಂದು ಕಾರಣದಿಂದ ಮಾಡಬೇಕು. ಆಮೇಲಿಂದ ಬೆಳೆ ಕಟಾವು ಆದ್ಮೇಲೆ ಈ ಬೆಳೆಯ ಹಂತದಲ್ಲಿ ಕೆಲವು ರೋಗ ಕೀಟಗಳು ಬಂದಿರ್ತವೆ, ಅದು ಕೀಟಗಳ ಮೊಟ್ಟೆಗಳು ಕೋಶಗಳು ಭೂಮಿಯಲ್ಲಿ ಇರ್ತವೆ. ಅದನ್ನ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಆ ಎಲ್ಲಾ ಕೀಟ ಕೋಶಗಳು ಸೂರ್ಯನ ಕಿರಣಗಳಿಗೆ ಬಿಸಿಲಿಗೆ ಸಿಕ್ಕಿ ನಾಶ ಆಗ್ತವೆ. ಮುಂದೆ ಬೆಳೆ ಇಟ್ಟರೆ ಈ ಕೀಟದ ಬಾಧೆ ರೋಗದ ಬಾಧೆ ಕಮ್ಮಿ ಆಗ್ತದೆ. ಜೊತೆಗೆ ನಾವು ಸಾಧಾರಣವಾಗಿ ಉಳುಮೆ ಮಾಡುವಾಗ ನೋಡಿರ್ತೀವಿ ಪಕ್ಷಿಗಳು ಹಿಂದಿನ ಅದನ್ನ ಕೂಡ ಆರಿಸ್ಕೊಂಡು ಆರಿಸ್ಕೊಂಡು ತಿಂತವೆ. ಹಾಗಾಗಿ ಈ ಕೀಟದ ಪ್ರಮಾಣ ಇದೆಯಲ್ಲ ಮುಂದಿನ ಬೆಳೆಗೆ ಕಮ್ಮಿ ಆಗ್ತದೆ. ಆ ಉದ್ದೇಶದಿಂದ ಮಾಗಿ ಉಳಿಮೆ ಮಾಡಿ. ಮತ್ತೆ ಕೆಲವು ತಜ್ಞರು ಕೂಡ ಹೇಳ್ತಾ ಇರ್ತಾರೆ ಏನಂದ್ರೆ, ನಿಮ್ಮ ಒಂದು ಜಮೀನನ್ನ ಉಳುಮೆ ಮಾಡುವಾಗ ಎಷ್ಟು ವಿಧದ ಪಕ್ಷಿಗಳು ಅಲ್ಲಿದ್ದಾವೆ ಅನ್ನೋದ್ರ ಮೇಲೆ ಮಣ್ಣಿನ ಆರೋಗ್ಯನೂ ಕೂಡ ನಿರ್ಧರಿಸಲಾಗುತ್ತೆ ಅಂತ. ಖಂಡಿತ ಖಂಡಿತ, ಹೆಚ್ಚು ಬಗೆಯ ಪಕ್ಷಿಗಳು ಬಂದಷ್ಟು ಜಮೀನಿನ ಆರೋಗ್ಯ ಚೆನ್ನಾಗಿದೆ. ನಂತರ ಈ ಮಾಗಿ ಉಳುಮೆ ಇನ್ನೊಂದು ಏನಕ್ಕೆ ಮಾಡ್ಬೇಕಂದ್ರೆ, ಈ ಸಾಮಾನ್ಯವಾಗಿ ನಮ್ಮವೆಲ್ಲ ಇಳಿಮೇಡು ಜಮೀನುಗಳು ಸಮತಟ್ಟಾಗಿರೋಲ್ಲ. ಹೌದೌದು. ನೀರು ಮೊದಲನೇದು ಏನಾದರೂ ಜೋರು ಮಳೆ ಹೊಡಿತು ಅಂತಂದ್ರೆ ಈ ಸಮತಟದ ಭೂಮಿ ಇದ್ರೆ ಮೇಲ್ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಕೊರಕಲಗಳಾಗ್ತವೆ. ಅದೇ ನೀವು ಮಾಗಿ ಉಳುಮೆ ಮಾಡಿ ಮಣ್ಣನ್ನು ಸಡಿಲ ಮಾಡಿ ಎಲ್ಲಾ ಕಡೆಗೂ ಏನು ಸಮ ಪ್ರಮಾಣದಲ್ಲಿ ಮಣ್ಣನ್ನು ಸಡಿಲ ಮಾಡಿಟ್ರೆ ಈ ಹರಿಯೋ ನೀರು ಇರ್ತದಲ್ಲ ಆ ಓಟ ಕಮ್ಮಿ ಆಗುತ್ತೆ. ಹರಿಯೋ ನೀರು ಭೂಮಿಲಿ ತಂಗ್ತದೆ, ನಂತರ ತೇವಾಂಶದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಉಳುಮೆ ಸಾಲು ಕೂಡ ಒಂದ್ ರೀತಿ ಬದು ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಮುಂದಿನ ಬೆಳೆಗಳಿಗೆ ಇವಾಗ ತೇವಾಂಶ 3 days ಒಣಗೋಗ್ತದಪ್ಪ ಅನ್ನೋದಿದ್ರೆ 1-15 days ಮಣ್ಣು ತೇವಾಂಶನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಬರ್ತದೆ. ಹಾಗಾಗಿ ಇನ್ನೊಂದೇನು ಅಂದ್ರೆ, ಈಗ ತಾವು ನಮ್ಮಲ್ಲಿ ಜಮೀನು ಸಾಕಷ್ಟು ಇಳಿಜಾರಾಗಿದೆ ಅಂತ ತಾವು ಹೇಳಿದ್ರಿ. ಹೌದು. ಇಳಿಜಾರಾಗಿದ್ದಾಗ ಉಳುಮೆ ಮಾಡುವಾಗ ಏನು ಎಚ್ಚರಿಕೆ ವಹಿಸಬೇಕು? ಒಂದೇನಂದ್ರೆ ಪ್ರಮುಖವಾಗಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಇಳಿಜಾರಿಗೆ ಸಮಾನಾಂತರವಾಗಿ ಮಾಡಬಾರದು. ಇಳಿಜಾರಿಗೆ ಅಡ್ಡಲಾಗಿ ಮಾಡಿದ್ರೆ ಏನು ಮಳೆ ನೀರು ಬೀಳ್ತದೆ ಅದು ತಡಿತದೆ. ನಮ್ಮ ಖುಷ್ಕಿ ಬೇಸಾಯ ಪದ್ಧತಿಯಲ್ಲಿ ಒಂದು ಇದಿದೆ ಗಾದೆ, ಓಡುವ ನೀರನ್ನ ನಡೆಯುವಾಗ ಮಾಡಬೇಕು, ನಡೆಯೋ ನೀರನ್ನ ನಿಲ್ಲೋ ಹಾಗೆ ಮಾಡಬೇಕು ಅಂತ ಹೇಳಿ ಗಾದೆ ಇದೆ. ಹೌದು. ಹಾಗಾಗಿ ಈ ಪದ್ಧತಿಯನ್ನು ಅಳವಡಿಸೋದ್ರಿಂದ ನಮ್ಮ ಏನು ಮಣ್ಣಿನಲ್ಲಿರುವಂತ ತೇವಾಂಶದ ಪ್ರಮಾಣ ಜಾಸ್ತಿ ಆಗುತ್ತೆ, ಜೊತೆಗೆ ಮಣ್ಣಿನ ಕೊಚ್ಚಣೆ ಕಡಿಮೆ ಆಗ್ತದೆ. ಹೌದು, ಖಂಡಿತ. ಅದು ಒಂದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ನಾವು ಇಳಿಜಾರಿಗೆ ವಿರುದ್ಧವಾಗಿ ಅಡ್ಡವಾಗಿ ಮಾಡಬೇಕು ಅಥವಾ ಸಮಪಾತಳಿಗೆ ಅನುಗುಣವಾಗಿ ನಾವು ಮಾಡಬೇಕಾಗುತ್ತೆ ಉಳುಮೆಯನ್ನು ಮಾಡಬೇಕಾಗುತ್ತೆ. ನಾವೇನಾದ್ರೂ ಇಳಿಜಾರಿ ಗುಂಟ ಏನಾದ್ರೂ ಉಳುಮೆ ಮಾಡಿಬಿಟ್ರೆ ಇನ್ನೂ ನಮ್ಮ ಮತ್ತು ಆಳವಾದ ಕೊರಕಲಾಗ್ತವೆ, ಮಣ್ಣಿನ ಒಂದು ಕೊಚನೆ ಜಾಸ್ತಿ ಆಗುತ್ತೆ, ನೀರುಗಳೇ ಕಾಲುವೆ ತೋಡ್ಕೊಟ್ಟಂಗೆ. ಹೌದೌದು. ಸರಾಗೋಗಿ ಹರಿದೋಗೋಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಅದನ್ನು ಇಳಿಜಾರಿಗೆ ಅಡ್ಲಾಗೇನೆ ನಾವು ಉಳುಮೆನ ಮಾಡೋದು ಬಹಳ ಮುಖ್ಯ. ಇದರ ಜೊತೆಯಲ್ಲಿ ಇಷ್ಟೆಲ್ಲ ಮಾಡಿದ್ದಾದ್ಮೇಲೆ ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದಾಗ ಈ ಮಾಗಿ ಉಳುಮೆ ಮಾಡಿರ್ತೀವಲ್ಲ, ಮೊದಲು ತೇವಾಂಶದ ಪ್ರಮಾಣ ಜಾಸ್ತಿ ಆಗತ್ತೆ ಮಣ್ಣಲ್ಲಿ, ಎರಡನೇದು ಈ ಸಸ್ಯಗಳ ತ್ಯಾಜ್ಯಗಳೆಲ್ಲ ಸೇರಿಕೊಂಡು ಸಾವಯವ ಪ್ರಮಾಣ ಜಾಸ್ತಿ ಆಗತ್ತೆ. ಇದಾದ ಮೇಲೆ ನೀವು ಬಿತ್ತನೆ ಮಾಡಿದರೆ ಸದೃಢ ಸಸ್ಯಗಳ ಮೊಳಕೆಗೆ ಅವಕಾಶ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ನೀವು ಮಾಗಿ ಉಳುಮೆಯನ್ನು ಖಂಡಿತವಾಗಿ ಅಳವಡಿಸಬೇಕು. ಈಗ ನಮ್ಮಲ್ಲಿ ಸಾಕಷ್ಟು ಕೆಂಪು ಜಮೀನಿದೆ, ಕೆಲವು ಕಡೆ ಕಪ್ಪು ಜಮೀನು ಕೂಡ ಇದೆ. ಹೌದು, ಇಲ್ಲಿ ಮಾಡುವಾಗ ಏನೇನು ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ? ಈ ಕೆಂಪು ಜಮೀನಾದರೆ ಆಳವಾಗಿ ಇದನ್ನೇನು ಉಳುಮೆ ಮಾಡಬೇಕಾದ್ರೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಆ ಮಣ್ಣಿನ ಪದರ ಏನಿದೆಯಲ್ಲ ಅದು ಆಳ ಇರೋದಿಲ್ಲ. ಅಂದ್ರೆ ಗಟ್ಟಿ ಪದರ ಕೆಳಗಡೆ ಸಿಕ್ಬಿಡುತ್ತೆ, ಒಂದು ಗಡಿ ಒಂದೂವರೆ ಮೇಡಿ ಆದ್ರೆ ಗಟ್ಟಿ ಪದರ ಸಿಗುತ್ತೆ. ಇದರಲ್ಲಿ ಕೆಂಪು ಮಣ್ಣಿನಲ್ಲಿ ಆಳವಾಗಿ ಮಾಡೋಕ್ಕಾಗಲ್ಲ. ಅದೇ ಕಪ್ಪು ಭೂಮಿಯಲ್ಲಿ, ಎರೆ ಭೂಮಿಯಲ್ಲಿ ಅದು ಸುಮಾರು 6-7 ಇರ್ತದೆ. ಓಹೋಹೋ, ಅಷ್ಟು ಆಳ ಇರುತ್ತೆ. ಆಳ ಇರ್ತದೆ. ಈ ಕಪ್ಪು ಭೂಮಿಯಲ್ಲಿ ಮಾಡೋದ್ರಿಂದ ಒಂದೇನು ಸಮಸ್ಯೆ ಅಂದ್ರೆ ನಮ್ಮ ಕಪ್ಪು ಭೂಮಿಯಲ್ಲಿ ಗರಿಕೆ ಸಮಸ್ಯೆ ಜಾಸ್ತಿ. ಗರಿಕೆ ಅಂತ ಗರಿಕೆ, ಈ ಮಣ್ಣನ್ನ ಆಳವಾಗಿ ಉಳುಮೆ ಮಾಡೋದ್ರಿಂದ ಕಪ್ಪು ಭೂಮಿಯಲ್ಲಿ ಈ ಗರಿಕೆದೇನಿದೆಯಲ್ಲ ಅದು ಏನು ಬೇರುಗಳು ತಳದಲ್ಲಿರ್ತವೆ ಇವೆಲ್ಲ ಒಣಗಿ ಮುಂದಿನ ಬೆಳೆಗೆ ಕಳೆ ರೂಪದಲ್ಲಿ ಏನು ಗರಿಕೆ ಬರ್ತದೆ ಅದನ್ನ ನಾವು ನಿವಾರಣೆ ಮಾಡಬಹುದು. ಹಾಗಾಗಿ ಆಳ ಕೆಂಪು ಮಣ್ಣಿನ ಭೂಮಿಗೆನೆ ಬೇರೆ, ಕಪ್ಪು ಭೂಮಿಗೆ ಬೇರೆ. ಕಪ್ಪು ಭೂಮಿಯಲ್ಲಿ ಆಳವಾಗಿ ಮಾಡಬಹುದು, ಅವಕಾಶ ಇದೆ. ಕೆಂಪು ಮಣ್ಣಿನಲ್ಲಿ 1-2 ಜಾಸ್ತಿ ಹೋಗಕ್ಕಾಗಲ್ಲ, ಯಾಕೆಂದ್ರೆ ಗಟ್ಟಿ ಪದರ ಸಿಕ್ಬಿಡುತ್ತೆ. ಇದೊಂದು ಅಂಶವನ್ನು ಮುಖ್ಯವಾಗಿ ಗಮನಿಸಬೇಕು. ಇದು ಮುಖ್ಯವಾಗಿ ಮಾಗಿ ಉಳುಮೆ ಬಗ್ಗೆ ಆಯಿತು. ಇನ್ನು ಭೂಮಿ ಸಿದ್ಧತೆನೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಅಂಶ, ವಿಶೇಷವಾಗಿ ನಮ್ಮ ಖುಷ್ಕಿ ಬೇಸಾಯದಲ್ಲಿ. ಇಲ್ಲಿ ಇದನ್ನ ಮುಂಚಿತವಾಗಿ ಯಾಕಾಗಿ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ಜಗದೀಶ್ವರ. ಒಂದೇನಂದ್ರೆ ಈ ಮಾಗಿ ಮುಳಿ ಆದ್ಮೇಲೆ ಭೂಮಿ ಸಿದ್ಧತೆ ಮುಂಚಿತವಾಗಿ ಯಾಕೆ ಮಾಡ್ಕೋಬೇಕು? ಯಾವಾಗ ಅಂದ್ರೆ ಅವಾಗ ಮಾಡ್ಕೋಬೋದಲ್ಲ, ನಾಳೆ ಬಿತ್ತನೆ ಅಂದ್ರೆ ಇವಾಗ ಮಾಡ್ಕೋಬೋದಲ್ಲ, ಆಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ಬಿತ್ತನೆಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕು. ಅಂದ್ರೆ ಮಣ್ಣಿನ ಹೆಂಟೆಗಳಿರಬಾರ್ದು, ಪುಡಿ ರೂಪದಲ್ಲಿ ಇರಬೇಕು, ಇಳಿಜಾರಿ ಅಡ್ಡಲಾಗಿ ಸಾಲು ತೆಗೆಸಿರ್ಬೇಕು, ಸಾವಯವ ಕೊಟ್ಟಿಗೆ ಗೊಬ್ಬರ ಇದ್ರೆ ಅದನ್ನು ಮೊದಲೇ ಸಾಗಿಸ್ಬೇಕು, ಮುಂಚಿತವಾಗಿ ಸೇರಿಸಬೇಕಾಗತ್ತೆ. ನಂತರ ಕೆರೆಗೋಡು ಅಂತವ್ ಇಂಥವ್ ಇದ್ರೆ ಅದನ್ನ ಜಮೀನಿಗೆ ಸಾಗಿಸ್ಬೇಕಾಗುತ್ತೆ. ಇದೆಲ್ಲ ಯಾತಕ್ಕೆ ಮಾಡಬೇಕು ಅಂತಂದ್ರೆ ಮಳೆ ನಾವು ಹೇಳದಂಗೆ ಬರಲ್ಲ. ಒಂದು ದಿವಸ ಬಂತು ಅಂತಂದ್ರೆ ಎರಡನೇ ದಿವಸ ಬರಲ್ಲ. ಅಷ್ಟರಲ್ಲಿ ನಾವು ಬಿತ್ತನೆಯನ್ನ ಮುಗಿಸ್ಬಿಟ್ಟಿರ್ಬೇಕು. ಸರಿಯಾದ ತೇವಾಂಶದ ಪ್ರಮಾಣ ಭೂಮಿಲಿ ಇಲ್ಲ ಅಂದ್ರೆ ನೀವು ಬಿತ್ತನೆ ಹಾಕಿದ್ರೆ ಮೊಳಕೆ ಹೊಡೆಯಲ್ಲ, ಮೊಳಕೆ ಪ್ರಮಾಣ ಕಮ್ಮಿ ಆಗುತ್ತೆ. ಹೋಗ್ಲಿ, ನಾ ಮಳೆ ಬರ್ತದಪ್ಪ ಏನೋ ಪರವಾಗಿಲ್ಲ ಚೇತರಿಸ್ಕೊಳ್ತದೆ ಅಂದ್ರೆ ಅದರ ಭರವಸೆ ಇಲ್ಲ. ಹಾಗಾಗಿ ಮಳೆ ಬಂದ ತಕ್ಷಣ ಭೂಮಿಯಲ್ಲಿರೋ ತೇವಾಂಶ ಆಧಾರದ ಮೇಲೆ ಕ್ಷಿಪ್ರ ರೀತಿಯಲ್ಲಿ ಶೀಘ್ರವಾಗಿ ಬಿತ್ತನೆ ಮಾಡಿ ಮುಗಿಸಬೇಕು ಕೃಷಿ ಚಟುವಟಿಕೆಗಳು ಅನ್ನೋದಾದ್ರೆ, ಬಿತ್ತನೆಯನ್ನ ಮಾಡಬೇಕು ಅನ್ನೋದಾದ್ರೆ ಇವೆಲ್ಲ ಮುಂಚಿತವಾಗಿ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿದ ತಕ್ಷಣನೇ ನೀವು ಮಳೆ ಬಿತ್ತು ಅಂತ ಇಟ್ಕೊಳ್ಳಿ, ಹದವಾಗಿದೆ ಅಂದ್ರೆ ತಕ್ಷಣನೇ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿದ್ರೆ ಒಂದು ಏನು ಅವಧಿ ಇದೆಯಲ್ಲ, ನಿಗದಿತ ಅವಧಿಯಲ್ಲೇ ನಾವು ಬಿತ್ತನೆ ಮಾಡಬೇಕು ಅನ್ನೋದು ಬಿತ್ತನೆ ಮಾಡಬೇಕು. ಈ ತಜ್ಞರು ಏನ್ ಹೇಳ್ತಾರೆ, ದೀರ್ಘಾವಧಿ ತಳಿಗಳಾದ್ರೆ ಮುಂಚಿತವಾಗಿ ಮಾಡಬೇಕು, ಮಧ್ಯಮಾವಧಿ ತಳಿಗಳಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಅಲ್ಪಾವಧಿ ತಳಿಗಳಾದ್ರೆ ಕೊನೆಯಲ್ಲಿ ಮಾಡಬೇಕು. ಈ ಕಾಲ ಏನ್ ನಿಗದಿಪಡಿಸಿದಾರೆ ತಜ್ಞರು, ಅದರೊಳಗಾಗಿ ನಾವು ಬಿತ್ತನೆಯನ್ನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಕ್ಷಿಪ್ರಗತಿಯಲ್ಲಿ. ಹಾಗಾಗಿ ಇದೇನಿದೆಯಲ್ಲ ಭೂಮಿ ಸಿದ್ಧತೆಯನ್ನು ಮುಂಚಿತವಾಗಿ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ ನಮ್ಮ ಖುಷ್ಕಿ ಬೇಸಾಯದಲ್ಲಿ ಅಂತ ಹೇಳಬಹುದು. ಅಂದರೆ ಈ ಭೂಮಿ ಸಿದ್ಧತೆಯಲ್ಲಿ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ? ಈ ಭೂಮಿ ಸಿದ್ಧತೆ ಅಂದರೆ ಜಗದೀಶರು ಒಂದೇ ಒಂದಲ್ಲ, ಏನು ಕೊಟ್ಟಿಗೆ ಗೊಬ್ಬರ ಸಾಗಿಸ್ಬಿಟ್ರೆ ಮುಗಿದೋಯ್ತು ಅಂತಲ್ಲ. ಇದರಲ್ಲಿ ಮಳೆ ಆಶ್ರಿತ ಪ್ರದೇಶದಲ್ಲಿ ನಾವು ಬೆಳೆ ಬೆಳೀತಿರ್ಬೇಕಾದ್ರೆ ಪ್ರಮುಖವಾಗಿ ನಮ್ಮ ಮೇನ್ ಅಥವಾ ಪ್ರಮುಖ ಉದ್ದೇಶ ಮಣ್ಣಿನಲ್ಲಿ ತೇವಾಂಶದ ಸಂರಕ್ಷಣೆ. ಮಣ್ಣಿನಲ್ಲಿ ತೇವಾಂಶ ಇದ್ರೆ ನಮಗೆ ಬೆಳೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಅದು ಖುಷ್ಕಿ ಬೇಸಾಯದಲ್ಲೂ ಪ್ರಧಾನವಾದ ಅಂಶ, ಪ್ರಧಾನವಾದ ಅಂಶ. ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಉದ್ದೇಶ ಅಷ್ಟೇ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರಬೇಕು, ಬೆಳೆಗಳಿಗೆ ಅನುಕೂಲ ಆಗಬೇಕು, ನಮಗೆ ಬೇಕಾದಂತಹ ಬೆಳೆ ಬರಬೇಕು ಅಂತ. ಇದನ್ನು ಮಾಡಬೇಕು ಅಂತಂದ್ರೆ ಒಂದೇ ಪದ್ಧತಿ ಅಲ್ಲ. ಇವಾಗ ಮಣ್ಣಿನ ಸಂರಕ್ಷಣೆಗೆ ಸಮಪಾತಿಗಳಿಗೆ ಬದುಗಳು ನಿರ್ಮಾಣ ಮಾಡ್ತಾರೆ, ಭೂಮಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಬಿತ್ತನೆ ಮಾಡೋದು ಇವು ಒಂದು. ಎರಡನೇದು ಮೇಲ್ಮೈ ಮಣ್ಣು ಕೊಚ್ಚಿ ಹೋಗೋಕ್ಕೆ ತಡಿಲಿಕ್ಕೆ ಬೇಕಾದಷ್ಟು ತಡೆಗೋಡುಗಳು ತಡೆ ಪದ್ಧತಿಗಳಿದ್ದಾವೆ. ಸಸ್ಯ ತಡೆಗೋಡುಗಳು ಇರ್ಬೋದು ಅಥವಾ ಗೋಕಟ್ಟೆ ಅಂತೆಲ್ಲ ಮೊದಲು ಆ ಥರ ಕಿಂಡಿ ಅಣೆಕಟ್ಟುಗಳು ಇರ್ಬೋದು, ಇದನ್ನೆಲ್ಲನೂ ಮೊದಲು ಮಾಡ್ಕೋಬೇಕು. ಇವೆಲ್ಲ ಬಿತ್ತನೆಗೆ ಪೂರಕ ಇವು, ಅಂದ್ರೆ ಸಹಾಯ ಮಾಡ್ತವೆ ಅನ್ನೋ ಉದ್ದೇಶದಿಂದ ಇವೆಲ್ಲ ಮಾಡ್ಕೋಬೇಕು. ಎರಡನೇದು ಈ ನಮ್ಮೆಲ್ಲ ಇಳಿಮೇಡು ಜಮೀನು ಇರೋದ್ರಿಂದ ಅಲ್ಲೇ ಹೆಚ್ಚುವರಿ ನೀರು ಹೋಗ್ಲಿಕ್ಕೆ ನೀರುಗಾಲುಗಳನ್ನ ಬಿಟ್ಟಿರ್ತಾರೆ ಪಕ್ಕದಲ್ಲಿ, ಅದನ್ನ ಸ್ವಚ್ಛಗೊಳಿಸ್ಕೋಬೇಕು. ಯಾಕೆಂದ್ರೆ ಬಿತ್ತನೆ ಮಾಡಿರ್ತೀರಿ, ಆ ನೀರುಗಾಲುವೆ ಸ್ವಚ್ಛ ಆಗುದಿಲ್ಲ, ಹೆಚ್ಚಿನ ಮಳೆ ಏನನ್ನ ಬಂತು ಅಂದ್ರೆ ನೀರು ನಿಂತು ಬಿಡುತ್ತೆ. ಆ ನೀರು ಹೆಚ್ಚಾಗಿ ಬಂದು ಹೊರಳಿ ಏನ್ ಬಿತ್ತನೆ ಮಾಡಿರ್ತಿರಲ್ಲ ಅದರಲ್ಲಿ ಬಿತ್ತನೆ ಬೀಜ ಸಮೇತ ಮೇಲ್ಮೈ ಮಣ್ಣನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಗುಳಿ ಆಗ್ತದೆ, ಅಲ್ಲಿ ಬರೋದಿಲ್ಲ. ಇದು ಮುಖ್ಯವಾದ ಪ್ರಮುಖವಾದ ಅಂಶ. ಇದನ್ನು ಗಮನಿಸಿ, ನೀರ್ಗಾಲುವೆಗಳನ್ನ ಮುಖ್ಯವಾಗಿ ಸ್ವಚ್ಛ ಇಟ್ಕೊಂಡಿರಬೇಕು. ಹೌದು ಹೌದು, ಏನಾದ್ರು ಹೆಚ್ಚಾಗಿ ಮಳೆ ನೀರಿದ್ರೆ ಅದು ಬಸ್ತೋಗ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಜಗದೀಶ್ ಅವರು ನಮ್ಮ ಕೃಷಿ ಇಲಾಖೆ ಅವರು ಮಾಡ್ತಿದ್ರು ಕೃಷಿ ಹೊಂಡಗಳ ನಿರ್ಮಾಣ. ಹೌದು, ಇದು ಈ ಭೂಮಿ ಸಿದ್ಧತೆಯಲ್ಲಿ ಪ್ರಮುಖವಾದ ಅಂಶ. ನಾನು ಹೇಳ್ತಿರೋದು ಕೃಷಿ ಹೊಂಡ ನಿರ್ಮಾಣ. ಯಾತಕ್ಕೆ ಅಂತಂದ್ರೆ ನಾನು ಹೇಳ್ದಂಗೆ ನಿಮಗೆ ಸಮೃದ್ಧವಾಗಿ ನಾವು ಬೇಕಾದಾಗ ಮಳೆ ಬರಲ್ಲ. ಹೌದು, ಬೆಳೆ ಬಂದಿರುತ್ತೆ, ಏನೋ ಸಂದಿಗ್ಧ ಹಂತದಲ್ಲಿ ಇರ್ತವೆ, ಕಾಳು ಕೊಟ್ಟೋದು ತೆಂಡೆ ಹೊಡಿಯೋದು ಹಂತದಲ್ಲಿ ಇರ್ತದೆ. ಅಂತ ಕಾಲದಲ್ಲಿ ನೀರಿನ ಬಹಳ ಅವಶ್ಯಕತೆ ಇರ್ತದೆ. ಆ ಟೈಮಲ್ಲಿ ನೀರಿಲ್ಲ ಅಂದ್ರೆ ಇಳುವರಿ ನಾವು ನಿರೀಕ್ಷಣೆ ಮಾಡಕ್ಕಾಗಲ್ಲ. ಅಂತ ಕಾಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿದರೆ ಅದರಲ್ಲಿ ಶೇಖರವಾಗುವಂತಹ ನೀರನ್ನ ಈ ಸಂದಿಗ್ಧ ಹಂತದ ಬೆಳೆಗಳಿಗೆ ನಾವು ನೀರು ಉಣಿಸಿದ್ರೆ ಏನ್ ನಾವು ಇಳುವರಿ ಭರವಸೆ ಇರುತ್ತಲ್ಲ, ಅದು ಖಂಡಿತವಾಗಿ ಬರ್ತದೆ. ಅದನ್ನ ಕೃಷಿ ಹೊಂಡಗಳ ನಿರ್ಮಾಣನ ಈ ಭೂಮಿ ಸಿದ್ಧತೆ ಅಡಿಯಲ್ಲಿನೇ ಬರ್ತದೆ. ಹೌದೌದು, ಯಾಕೆಂದ್ರೆ ಅಕ್ಕಪಕ್ಕ ಯಾವ್ದೂ ಬೆಳೆಗಳಿರಲ್ಲ, ಅದನ್ನ ನಿರ್ಮಾಣ ಮಾಡೋಕ್ಕಾಗಲಿ ಏನು ಅಡೆತಡೆ ಇಲ್ಲದ್ರಿಂದ ಪ್ರಮುಖವಾಗಿ ಕೃಷಿ ಹೊಂಡಗಳ ನಿರ್ಮಾಣನ ಮಾಡಬೇಕು. ಇನ್ನು ಸಾವಯವ ಗೊಬ್ಬರವನ್ನು ನಾವು ಕುಷ್ಕಿನಲ್ಲಿ ಬಳಸಲೇಬೇಕಾಗತ್ತೆ. ಹೌದು, ಇದನ್ನ ಮಣ್ಣಿಗೆ ಎಷ್ಟು ದಿನ ಮುಂಚಿತವಾಗಿ ಬಳಸಬೇಕಾಗತ್ತೆ ಮತ್ತೆ ಬೆರೆಸಬೇಕಾಗತ್ತೆ, ಇದನ್ನ ಇದರ ಒಂದು ಕ್ರಮದ ಬಗ್ಗೆ ಸ್ವಲ್ಪ. ಇದನ್ನ ಹೇಳಿದ್ರೆ ಈ ಕಾಂಪೋಸ್ಟ್ ಗೊಬ್ಬರ ಅಂತಾರೆ ಅಥವಾ ತಿಪ್ಪೆ ಗೊಬ್ಬರ ಅಂತಾರೆ, ಇದನ್ನ ನಾವೇನ್ ಮಾಡ್ತೀವಿ ಅಂತ ಕನಿಷ್ಠ ಒಂದು ವಾರಗಳ ಮುಂಚೆ ಅಥವಾ 15 ದಿವಸ ಅವಶ್ಯಕತೆ ಅನುಗುಣವಾಗಿ ಅದನ್ನ ಭೂಮಿಗೆ ಸಾಕ್ಸ್ಬೇಕು. ಭೂಮಿಗೆ ಸಾಕ್ಸಿದಾದ್ಮೇಲೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಆ ಭೂಮಿಲಿ ಒಂದು ಗುಪ್ಪೆ ಹಾಕ್ಬಿಡ್ತಾರೆ, ಅಲ್ಲೇ ಗುಪ್ಪೆ ಹಾಕಿ ಗುಡ್ಡೆ ಹಾಕ್ಬಿಡ್ತಾರೆ. ಆ ಗುಡ್ಡೆ ಹಾಕೋದ್ರಿಂದ ಆಗದ ನಷ್ಟಗಳೇನಂದ್ರೆ ಅದು ಬಿಸಿಲಿಗೆ ಒಣಗ್ತದೆ, ಅದರಲ್ಲಿ ಇರುವಂತಹ ಸಾರಜನಕದ ಪ್ರಮಾಣ ರಂಜಕದ ಪ್ರಮಾಣ ಬಿಸಿಲಿಗೆ ಏನಾದರೂ ಒಣಗುತ್ತು ಅಂತಂದ್ರೆ ಬಹಳ ಮಟ್ಟಿಗೆ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ನೀವು ಸಾಗಿಸೋದು ಪ್ರಮುಖ ಅಲ್ಲ, ಅದನ್ನ ಭೂಮಿಗೆ ಸೇರಿಸೋದಿದೆಯಲ್ಲ ಅದು ಮುಖ್ಯವಾದ ಅಂಶ. ಆದಷ್ಟು ಬೇಗ ಸೇರಿಸಬೇಕು, ಸೇರಿಸಬೇಕು ಎಷ್ಟು ಸಾಧ್ಯವಾಗುತ್ತೆ, ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಬೇಗ ಭೂಮಿಗೆ ಸೇರಿಸಿ ಅದು ಆ ಕಳೆತು ಅದರಲ್ಲಿರುವಂತಹ ಪೋಷಕಾಂಶಗಳು ಬೆಳೆಗಳಿಗೆ ಬೇಕು ಅನ್ನೋದಾದ್ರೆ ಅದನ್ನ ನೀವು ಕನಿಷ್ಠ ಒಂದು ವಾರ 15 ದಿವಸ ಮುಂಚಿತವಾಗಿ ಸೇರಿಸಬೇಕಾಗುತ್ತೆ. ಒಂದ್ ವೇಳೆ ಬಿತ್ತನೆ ಏನಾದ್ರೂ ತಡ ಆದ್ರೂ ಏನ್ ಸಮಸ್ಯೆ ಏನಾಗಲ್ಲ, ಸಮಸ್ಯೆ ಏನಾಗಲ್ಲ ಭೂಮಿಲಿ ಇರೋದ್ರಿಂದ. ಯಾಕೆಂದ್ರೆ ಮಣ್ಣಲ್ಲಿ ಸೇರ್ಕೊಂಡಿರೋದ್ರಿಂದ ಆ ಬಿಸಿಲಿನ ಝಳ ಇದೆಯಲ್ಲ ಮೇಲ್ಗಡೆ ಗುಡ್ಡೆ ಹಾಕಿರಕ್ಕೆ ಬೀಳೋದಕ್ಕೂ ಬಿಸಿಲಿಗೂ ಭೂಮಿಲಿರೋ ಇದರಲ್ಲಿದಕ್ಕೂ ವ್ಯತ್ಯಾಸ ಇರ್ತದೆ. ಹಾಗಾಗಿ ಸಮಸ್ಯೆ ಏನಾಗಲ್ಲ, ಮುಂಚಿತವಾಗಿ ಸೇರಿಸಿದ್ರೆ ಬಹಳ ಒಳ್ಳೇದು. ಜೊತೆಗೆ ಈಗ ಮೊದಲೇ ಈ ಮಳೆ ಬಂತು ಅಂದ್ರೆ ಪೂರ್ವ ಮುಂಗಾರು ಮಳೆ, ಈ ಬೇರ್ ತಿನ್ನಂತ ಹುಳುಗಳು ದುಂಬಿಗಳೆಲ್ಲ ಹೊರಗಡೆ ಬರ್ತಾವಲ್ವೇ. ಹೌದು, ಅದು ನಮ್ಮ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಹೌದು, ನಿಯಂತ್ರಣ ಕ್ರಮಗಳನ್ನು ಕೂಡ ಕೈಗೊಳ್ಳಬಹುದು. ಏನಂದ್ರೆ ಕೆಲವು ಈ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿ ಇರುವಂತ ಕೀಟಗಳೇನಿದಾವಲ್ಲ ಇವು ನಮಗಿನ್ನ ಬಹಳ ಬುದ್ಧಿವಂತವು. ಯಾಕೆಂದ್ರೆ ಸಮಯ ನೋಡಿಕೊಂಡು ನಮ್ಮ ಜೀವನ ನಡೀತದೆ ಅನ್ನೋದು ಗೊತ್ತಿದ್ರೆ ಮಾತ್ರ ಈಚೆಗೆ ಬರ್ತವೆ. ಅಂದ್ರೆ ಅಷ್ಟು ತೇವಾಂಶ ಇರಬೇಕು, ಇರಬೇಕು ಅವಾಗ ಮಾತ್ರ ಹೊರಗಡೆ ಹೊರಗಡೆ ಬರ್ತದೆ. ಯಾಕೆಂದ್ರೆ ಇವ್ ಗ್ಯಾರಂಟಿ ರೈತ ಬೆಳೆ ಬೆಳಿತಾನೆ ಅನ್ನೋದು ಒಂದು ಖಾತ್ರಿ ಆಗಿರ್ತದೆ ಅವ್ರಿಗೆ, ಹಾಗಾಗಿ ಈಚೆಗೆ ಬರ್ತವೆ. ಅಂತಹ ಕಾಲದಲ್ಲಿ ಈ ಈ ಏನು ಉಳುಮೆ ಅಂತ ಹೇಳಿದ್ನಲ್ಲ, ಇದನ್ನ ಮಾಡಿದ್ರೆ ಏನ್ ಕೋಶಗಳಿರ್ತಾವಲ್ಲ ಅವೆಲ್ಲನೂ ಹೊರಗಡೆ ಹೊರಗಡೆ ಬಂದ್ಬಿಡುತ್ತೆ. ಮುಂದಿನ ಬೆಳೆಗೆ ಕೀಟಗಳ ಬಾಧೆ ಬಹಳಷ್ಟು ಕಡಿಮೆ ಆಗುತ್ತೆ, ಕಡಿಮೆ ಆಗ್ತದೆ. ಇದನ್ನ ಗಮನದಲ್ಲಿ ಹರಿಸಬೇಕು. ಆಮೇಲೆ ಈ ಪತಂಗಗಳ ಆಕರ್ಷಣೆ ಬಲೆಗಳನ್ನೆಲ್ಲ ಬಳಸಿ, ಹೌದು, ಪ್ರಕಾಶಮಾನವಾದ ದೀಪ ಇಟ್ಟು, ಪ್ರಕಾಶಮಾನವಾದ ದೀಪ ಇಟ್ಟು ಸಾಮೂಹಿಕವಾಗಿ ಮಾಡಬೇಕಾಗುತ್ತೆ, ಮಾಡಬೇಕಾಗತ್ತೆ ಅದು ಬೆಳೆ ಹಂತದಲ್ಲಿ. ಈ ಮುಂಚಿತವಾಗಿ ನೀವು ಹೇಳಿದ್ರಲ್ಲ, ಕೆಲವು ಮುಂಗಾರು ಮಳೆ ಆಗಿದ ತಕ್ಷಣನೇ ಎಲ್ಲ ಹೊರಗಡೆ ಈಚೆಗಡೆ ಬರ್ತವೆ. ಈ ಸಂದರ್ಭದಲ್ಲಿ ನೀವು ಭೂಮಿ ಸಿದ್ಧತೆ ಮಾಡಿದ್ರೆ, ಏನು ಉಳುಮೆ ಮಾಡೋದಾಗ್ಲಿ ಇದೆಲ್ಲ ಮಾಡಿದ್ರೆ ಕೋಶಗಳು ಮತ್ತೆ ಮೊಟ್ಟೆಗಳೇನಿರ್ತಾವಲ್ಲ ಇವೆಲ್ಲ ಪ್ರಮಾಣ ಕಮ್ಮಿ ಆಗ್ತದೆ. ಮತ್ತೆ ಬದುಗಳನ್ನು ನಾವು ದುರಸ್ತಿ ಮಾಡ್ಕೋಬೇಕಲ್ವೇ, ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಅಲ್ಲೂ ಕೂಡ ಕೆಲವು ಇಲಿಗಳು ಇವೆಲ್ಲ ಸೇರ್ಕೊಂಡಿರ್ತವೆ. ಹೌದು, ಅಲ್ಲ ಇಲಿಗಳಿಗಿಂತ ಮುಂಚೆ ಇದೇನಿದೆಯಲ್ಲ ಈ ಕಳೆದ ಸಾಲಿನಲ್ಲಿ ನೀವು ಕಟಾವು ಮಾಡಿದ ಬೆಳೆಗಳಲ್ಲಿ ಏನ್ ಕೀಟಗಳು ಇರ್ತಾವಲ್ಲ ಇವೆಲ್ಲ ಕೀಟಗಳು ಮತ್ತೆ ಕೋಶಗಳು ಈ ಬದುಗಳು ಏನಿಲ್ಲಿ ಕಾಡು ಕಳೆಗಳಿರ್ತಾವಲ್ಲ ಅಲ್ಲಿ ಆಶ್ರಯ ಆಶ್ರಯ ತರಾಣ ಅವಕ್ಕೆ. ನೀವು ಅದನ್ನು ಸ್ವಚ್ಛವಾಗಿ ಇಡದೇ ಇದ್ರೆ ಆ ಮನೆಯಲ್ಲಿ ನೀವು ಬೆಚ್ಚಗಿರಪ್ಪ ಮಳೆ ಬಂದಾಗ ಅಥವಾ ಬೆಳೆ ಬಂದಾಗ ನೀನು ಈಚೆಗೆ ಬರೀವಿ ಅಂತ ಏನು ವಾತಾವರಣ ಸೃಷ್ಟಿ ಮಾಡ್ತೀವಿ, ಆಶ್ರಯ ಇರುತ್ತಲ್ಲಿ ಇರುತ್ತೆ. ಹಾಗಾಗಿ ಅದು ಸ್ವಚ್ಛ ಮಾಡಿದರೆ ನೀವು ಹೇಳಿದಾಗೆ ಅದೇನು ಪ್ರಮಾಣ ಇದೆಯಲ್ಲ ಕಮ್ಮಿ ಆಗುತ್ತೆ, ಬೆಳೆಗಳಿಗೆ ಮುಂದಿನ ಹಂತದಲ್ಲಿ ಕೀಟಗಳ ಪ್ರಮಾಣ ಕಮ್ಮಿ ಆಗುತ್ತೆ. ಒಂದ್ಸರಿ ನಾವು ಈ ಮಾಗಿ ಉಳುಮೆ ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡ್ಕೊಂಡ ಮೇಲೆ ಹೌದು ಇನ್ನೇನು ಅಂಶಗಳ ಕಡೆಗೆ ನಮ್ಮ ರೈತರು ಗಮನ ಹರಿಸ್ಬೇಕಾಗತ್ತೆ. ಕೃಷಿ ಪರಿಕರಗಳ ಒಂದು ಕೂಡಿಟ್ಕೊಳ್ಳೋದು ಬಹಳ ಮುಖ್ಯ ಅಲ್ಲ. ಜಗದೀಶ್ ಒಂದು ಹೇಳ್ತೀನಿ, ನಮ್ಮ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಅಂತ, ಇದು ದೂಷಣೆ ಅಲ್ಲ. ಮೊದಲನೇದಾಗಿ ನೀವು ಏನ್ ನಿಮ್ಮಲ್ಲಿ ವಿಸ್ತೀರ್ಣ ಇದೆ, ನಿಮ್ಗೆ 5 ಎಕರೆ ಇರಲಿ 2 ಎಕರೆ ಇರಲಿ 1 ಎಕರೆ ಇರಲಿ, ನೀವು ಏನು ಬೆಳಿಬೇಕು ಅನ್ನೋದು ಮೊದಲನ ಯೋಜನೆ ಹಾಕೋಬೇಕು. ಎಲ್ಲಾನು ಒಂದೇ ಬೆಳೆ ಬೆಳೆಯೋದಲ್ಲ ಅಥವಾ ಎಲ್ಲಾ ಮಿಶ್ರಣ ಮಾಡಿ ಮಾಡೋದಲ್ಲ, ನಿಮ್ಗೆ ಅವಶ್ಯಕತೆ ಏನಿದೆ ಅನ್ನೋದನ್ನ ಮೊದಲು ಯೋಜನೆ ಹಾಕೋಬೇಕು. ಪೂರ್ತಿ ಜಮೀನನ್ನ ವಿಭಾಗ ಮಾಡ್ಕೋಬೇಕು. ದ್ವಿದಳ ಧಾನ್ಯಗಳಲ್ಲಿ ಬೆಳಿಬೇಕು, ರಾಗಿಯಲ್ಲಿ ಬೆಳಕಬಹುದು, ಏಕದಳ ಧಾನ್ಯಗಳಲ್ಲಿ ಬೆಳಿಬೇಕು, ರಾಗಿಯಲ್ಲಿ ಬೆಳಿಬೇಕು, ಆಮೇಲೆ ಮಿಶ್ರ ಬೆಳೆಗಳನ್ನ ಆದಷ್ಟು ಅಳವಡಿಸ್ಕೋಬೇಕು. ಇವಾಗಿನ ಇದ್ರಲ್ಲಿ ನೋಡಿದ್ರೆ ಮೊದಲು ಮಳೆ ಕಮ್ಮಿ, ಇವಾಗ ಸಿರಿಧಾನ್ಯಗಳನ್ನು ಬೆಳೆದು ಮೊದಲು ಆರ್ಕಾ ಸಾಮೆ ನವಣೆ ಇವೆಲ್ಲ ಏನಿದ್ವಲ್ಲ ಅದಕ್ಕೂ ಕೂಡ ಇವಾಗ ನೀವು ಅವಕಾಶಗಳನ್ನು ಮಾಡಿಕೊಂಡ್ರೆ ನಿಮಗೆ ಅಷ್ಟೋ ಇಷ್ಟೋ ಇಳುವರಿ ಖಂಡಿತವಾಗಿ ಬರ್ತದೆ. ಹೌದು, ಯಾಕೆಂದ್ರೆ ಅವು ಬರೋ ನಿರೋಧಕ ತಳಿಗಳಾಗಿರೋದ್ರಿಂದ ತಲತಲಾಂತರದಿಂದ ಬೆಳೀತಾ ಇರೋದ್ರಿಂದ ಇದನ್ನ ಮೊದಲು ಯೋಜನೆ ಹಾಕೋಬೇಕು. ಇದಾದ ಮೇಲೆ ಕೃಷಿ ಪರಿಕರಗಳು ಸುಮ್ಮನೆ ಅಂಗಿ ತಕ್ಷಣ ಮೊದಲೆಲ್ಲ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಕೂಡಿಟ್ಕೊಂಡಿರೋರು ಯಾರ ಹತ್ರನು ಹೋಗ್ಬೇಕಾಗಿರಲಿಲ್ಲ. ಇವಾಗಿನ ರೈತರ ಪದ್ಧತಿ ಏನಂದ್ರೆ ಪ್ರತಿ ಸತಿನು ಖರೀದಿ ಮಾಡಿ ಬಿತ್ತನೆ ಮಾಡುವಂತಹ ಪರಿಪಾಠ ಬಂದ್ಬಿಟ್ಟಿದೆ. ಇವಾಗ ಯಾರು ಸಂಗ್ರಹಣೆ ಮಾಡುವಂತಹ ವಿಧಾನಗಳಿಗೆ ಯಾರು ಇವಾಗ ಅಳವಡಿಸ್ಕೊಳ್ತಾನೆ ಇಲ್ಲ. ಅಂತಹ ಕಾಲದಲ್ಲಿ ಯಾವ ಬಿತ್ತನೆ ಬೀಜ ಬೇಕು, ಯಾವ ತಳಿ ಬೇಕು, ಎಲ್ಲಿ ಸಿಗ್ತದೆ, ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತ ಸಂಪರ್ಕ ದಾಸ್ತಾರು ಮಾಡಿದೀವಿ. ಅಲ್ಲಿರೋ ತಳಿಗಳು ನಮಗೆ ಸೂಕ್ತ ಆಗ್ತಾವ, ದೀರ್ಘಾವಧಿನ ಅಲ್ಪಾವಧಿನ ಮಧ್ಯಮಾವಧಿ ತಳಿಗಳಾಯ್ವು ಅನ್ನೋದನ್ನ ನೀವು ಮುಂಚಿತವಾಗೇನೆ ಯೋಜನೆ ಮಾಡಿ ಅಥವಾ ನಿಮ್ಗೆ ಇಂಥ ತಳಿ ಬೇಕು ಅನ್ನೋದಾದ್ರೆ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿಗೆ ತಿಳಿಸಿದ್ರೆ, ಮೊದಲನೇ ತಿಳಿಸಿದ್ರೆ ದಾಸ್ತಾನು ಮಾಡುವಲ್ಲಿ ಅವರು ಕ್ರಮ ತಗೋತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಅನುಕೂಲ ಆಗುತ್ತೆ, ನಿಮಗೆ ಬೇಕಾಗಿರೋ ತಳಿ ಇರಲ್ಲ, ಇವಾಗ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು ನೀವು ಹೇಳಿರಲ್ಲ, ದೀರ್ಘಾವಧಿ ತಳಿ ತಂದು ಹಾಕಿದ್ರೆ ಏನ್ ಮಾಡ್ತೀರಿ, ಇರೋದೇನು 2 ತಿಂಗಳು, ಅಲ್ಪಾವಧಿ ತಳಿಗಳೇ ಬೇಕಾಗತ್ತೆ. ಅಂತಹ ಯೋಜನೆ ಇಲ್ಲದೆ ಇದ್ರೆ ಇದೇನಿದೆಯಲ್ಲ ಇವೆಲ್ಲನೂ ವ್ಯರ್ಥವಾಗಿ ಹೋಗ್ತದೆ. ಇದನ್ನ ರೈತರು ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು, ನನ್ನ ಹತ್ತಿರ ಇರೋ ವಿಸ್ತೀರ್ಣದ ಜಮೀನಿಗೆ ಬೆಳೆ ಬೆಳಕಬೇಕು ಅನ್ನೋದನ್ನ ಮೊದಲನೇದಾಗಿ ಅವರು ಗುರುತಿಸ್ಕೋಬೇಕು. ಮತ್ತೆ ಬಿತ್ತನೆ ಬೀಜವನ್ನು ಅಧಿಕೃತ ಮಾರಾಟಗಾರರಿಂದಲೇ ಕೊಂಡ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತ. ಯಾತಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಈ ಲೂಸ್ ಪ್ಯಾಕೆಟ್ ಅಲ್ಲಿ ಮಾರುವಂತಹ ಪರಿಪಾಠ ಇದೆ, ಬಿಡಿ ಬೀಜಗಳು ಅದನ್ನ ಪ್ಯಾಕೆಟ್ ಅಲ್ಲಿ ಹಾಕಿರಲ್ಲ ಅವರು. ಒಂದು 10 ರೂಪಾಯಿ ಕಮ್ಮಿ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ನಿರ್ದಿಷ್ಟ ಪ್ರಮಾಣದ ಇಳುವರಿನೂ ಬರಲ್ಲ, ನಿರ್ದಿಷ್ಟ ಪ್ರಮಾಣದ ಗುಣಮಟ್ಟದ ಇರುವಂತಹ ತಳಿಗಳು ಬರಲ್ಲ ಅದರಲ್ಲಿ. ಆಮೇಲೆ ಪಶ್ಚಾತ್ತಾಪ ಪಡೋ ಬದಲಿಗೆ ನೀವು ದೃಢೀಕರಿಸಿದ ಬಿತ್ತನೆ ಬೀಜಗಳು ಪ್ಯಾಕೆಟ್ ಅಲ್ಲಿ ಬರ್ತವೆ, ಪ್ಯಾಕೆಟ್ ಬೀಜ ಅಂತಾರೆ ರೈತರ ಕಡೆ, ಅದನ್ನ ಮಾತ್ರ ತಗೊಂಡು ಬಳಸಬೇಕೆ ಹೊರತು ಏನೋ 20 ರೂಪಾಯಿ ಕಮ್ಮಿ ಕೊಡ್ತಾರೆ ಅವ್ರ ಹತ್ರ ತಗೊಂಡ್ಬಿಡೋಣ ಅಂತಂದ್ರೆ ಮುಂದೆ ಏನಾದ್ರೂ ಇಳುವರಿ ನಷ್ಟವಾದಲ್ಲಿ ಮೊಳಕೆ ಬರದೇ ಇದ್ರೆ ಅದು ಎಲ್ಲಾ ಗುಣಲಕ್ಷಣಗಳು ಅಂತ ಇಟ್ಕೊಳ್ಳಿ. ಏನ್ ಬಿತ್ತನೆ ಬೀಜಗೆ ಇರಬೇಕು, ಮೊಳಕೆ ಪ್ರಮಾಣ, ತೇವಾಂಶದ ಪ್ರಮಾಣ, ಕಡ್ಡಿ ಕಸಗಳ ಪ್ರಮಾಣ ಇವೆಲ್ಲನೂ ಈ ಪ್ಯಾಕೆಟ್ ಮಾಡಿರೋ ಬೀಜದಲ್ಲಿ ಕರೆಕ್ಟ್ ಆಗಿರ್ತದೆ. ಅಂದ್ರೆ ಅದ್ರ ವಿವರ ಎಲ್ಲ ಅದ್ರ ಮೇಲೆ ನಮೂದಾಗಿರುತ್ತೆ. ನಂತರ ಇನ್ನೊಂದು ನಾನು ರೈತರಿಗೆ ಏನು ಸಲಹೆ ಕೊಡೋದೇನಂದ್ರೆ ನಿರ್ದಿಷ್ಟವಾದ ಮಾರಾಟಗಾರರಿಂದನೇ ಕೊಂಡ್ಕೋಬೇಕು. ನಂತರ ಅದಕ್ಕೊಂದು ರಸೀತಿ ತಗೋಬೇಕು. ನೀವು ನಾಳೆ ಏನೇ ವ್ಯತ್ಯಾಸ ಆದ್ರೂ ಅದರ ಆಧಾರದ ಮೇರೆಗೆ ನಮಗೆ ನಷ್ಟ ಆಗಿದೆ ಸ್ವಾಮಿ ಇದನ್ನು ತುಂಬಿಕೊಡ್ಬೇಕು ಅಂತ ನೀವು ಅದನ್ನ ಬಲವಾಗಿ ಪ್ರತಿಪಾದಿಸೋಕೆ ನಿಮಗೊಂದು ಅವಕಾಶ ಇರ್ತದೆ. ಏನು ದಾಖಲೆಗಳಿಲ್ಲದೆ ಇಲ್ಲ ಸ್ವಾಮಿ ನನ್ಗೆ ನಷ್ಟ ಆಗಿದೆ ದಯವಿಟ್ಟು ನೀವು ತುಂಬಿಕೊಡಿ ಅಂತ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಯಾರು ಸಹಾಯಕ್ಕೆ ಬರಕಾಗಲ್ಲ. ಯಾಕಂದ್ರೆ ದಾಖಲೆಗಳ ಕೊರತೆಯಿಂದ ಇದು ರಸಗೊಬ್ಬರಕ್ಕೂ ಅನ್ವಯ ಆಗುತ್ತೆ, ಕೀಟನಾಶಕಗಳಿಗೂ ಅನ್ವಯ ಆಗುತ್ತೆ, ಬಿತ್ತನೆ ಬೀಜಗಳಿಗೂ ಅನ್ವಯ ಆಗುತ್ತೆ. ಇದು ನಮ್ಮ ರೈತ ಬಾಂಧವರು ಬಹಳ ಗಮನಿಸಬೇಕಾಗತ್ತೆ. ಮತ್ತೆ ಬಿತ್ತನೆ ಬೀಜ ಬಿತ್ತುವಾಗಲೂ ಕೂಡ ಹದ ನೋಡಿ ಬಿತ್ತನೆ ಮಾಡೋದು ಬಹಳ ಮುಖ್ಯ. ಹೌದು, ಸರಿಯಾದ ಆಳಕ್ಕೆ ಬಿತ್ತನೆ ಮಾಡಬೇಕು, ಸರಿಯಾದ ಆಳಕ್ಕೆ ಬಿತ್ತನೆ ಮಾಡಬೇಕು. ಆಮೇಲೆ ಮಣ್ಣಿನಲ್ಲಿ ತೇವಾಂಶ ಎಷ್ಟಿರಬೇಕು ಅಂತ ನಮಗಿನ್ನ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ರೈತರು. ಯಾವಾಗ ಬಿತ್ತನೆ ಮಾಡಿದ್ರೆ ಮೊಳಕೆ ಆಗ್ತದೆ, ಆಮೇಲೆ ಯಾವ ಬೆಳೆಗಳು ಎಷ್ಟು ದಿವಸಕ್ಕೆ ಮೊಳಕೆ ಈಜಿಗೆ ಬರ್ತವೆ, ಅಷ್ಟರ ಮಟ್ಟಿಗೆ ತೇವಾಂಶ ಇದೆಯಾ ಅನ್ನೋದು ಅವ್ರ ತಲತಲಾಂತರಿಂದನೂ ಅವರಿಗೆ. ಈಗ ನಮ್ಮ ಹಾರಕದಂತ ಒಂದು ಬೆಳೆಗೆ ಸಾಕಷ್ಟು ತೇವಾಂಶ ಇರಬೇಕಾಗುತ್ತೆ. ಹೌದು, ಯಾಕಂದ್ರೆ ಅದ್ರ ಮೇಲೆ ಸಾಕಷ್ಟು ಪದಗಳಿರ್ತಾವೆ ಬೀಜದ ಮೇಲೆ. ಹೌದು, ಹಂಗಾಗಿ ಸಾಕಷ್ಟು ತೇವಾಂಶ ಇದ್ದಾಗಲೇ ಬಿತ್ತನೆ ಮಾಡ್ಬೇಕು. ಬಿತ್ತನೆ ಮಾಡ್ಬೇಕು, ಏನೋ ನಾಳೆ ಮಳೆ ಬರ್ತದೆ ಬಿಡು, ಇವಾಗೇನೋ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂತ ಬಿತ್ತನೆ ಮಾಡಿದ್ರೆ ಆಗೋದಿಲ್ಲ. ಒಂದು ವಾರ 15 ದಿವಸದ ಮೇಲೆ ಮಳೆ ಬಂತು ಅಂತಂದ್ರೆ ನೀವು ಬಿತ್ತನೆ ಹಾಕಿರೋದು ಏನು ಉಟ್ಟುವಳಿ ಆಗೋದೇ ಇಲ್ಲ. ಇದನ್ನ ನೋಡಿಕೊಂಡು ಹದುವರಿತು ತೇವಾಂಶದ ಆಧಾರದ ಮೇರೆಗೆ ಬಿತ್ತನೆ ಮಾಡೋದು ಬಹಳ ಒಳ್ಳೆಯದು. ಮತ್ತೆ ಕೆಲವೊಂದು ಬೆಳೆಗಳನ್ನ, ಉದಾಹರಣೆಗೆ ಈಗ ತೊಗರಿ ಅಂತ ಬೆಳೆಗಳನ್ನ ಮುಂಚಿತವಾಗಿ ಬಿತ್ತನೆ ಮಾಡೋದೇ ಬಹಳ ಒಳ್ಳೆಯದು. ಹೌದು, ಒಂದೇನಂದ್ರೆ ತೊಗರಿಗೆ ಬಂದಾಗ ಹೇಳ್ತೀನಿ, ಈ ಅಲ್ಪಾವಧಿ ತಳಿಗಳು ಅಂದ್ರೂ ತೊಗರಿಯಲ್ಲಿ 90-100 ದಿವಸ, 100-120 ದಿವಸ, ಅದಕ್ಕಿಂತ ಕಮ್ಮಿ ಅವಧಿ ಇರುವಂತಹ ತಳಿಗಳು ಯಾವ್ದಿಲ್ಲ. ಯಾಕೆ ಮುಂಚಿತವಾಗಿ ಬಿತ್ತನೆ ಮಾಡ್ಬೇಕಂದ್ರೆ, ಇವಾಗ ಸದ್ಯಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ತಳಿಗಳು 130-140 ದಿವಸ ಇದೆ. ಅದು ನವಂಬರ್ ತಿಂಗಳಿಗೇನೆ ಹೂವಾಗಿ ಕಾವಾಗಿ ಚಳಿಗಾಲಕ್ಕೆ, ನಮ್ ಕಡೆ ಏನ್ ಹೇಳ್ತಾರೆ ಆದ್ರಿ ಮಳೆ ಅಂತಾರೆ. ಅದಕ್ಕೆ ಬಿತ್ತನೆ ಮಾಡಿದ್ರೆ ಅಕ್ಟೋಬರ್ ತಿಂಗಳಿಗೆ ಹೂವು ಕಾಯಿಯಾಗಿ ಅವರೇಕಾಯಿ ಬರೋಕ್ಕಿಂತ ಮುಂಚೆ ತೊಗರಿಕಾಯಿ ಬರ್ತದೆ. ಅವರೇಕಾಯಿ ಬಂದ ಮೇಲೆ ತೊಗರಿಕಾಯಿ ಬೆಳೆ ಇರಲ್ಲ. ಸೊ ಹಾಗಾಗಿ ಅದನ್ನ ಹಸಿಕಾಯಿ ಮಾರಾಟ ಮಾಡುವಂತ ಉದ್ದೇಶದಿಂದ ನೀವೇನಾದ್ರೂ ಆದ್ರಿ ಮಳೆ ಹಿಂದೆ ಮುಂದೆ ನಮ್ಮ ಮಾಗಡಿ ಕಡೆ ಎಲ್ಲ ಹಾಕ್ತಾರ ಹಿಂದೆ ಇದ್ರೆ ಅಕ್ಟೋಬರ್ ಕೊನೆ ವಾರ ಮೊದಲು ನವೆಂಬರ್ ಕೊನೆ ವಾರದಲ್ಲಿ ಈ ಹಸಿಕಾಯಿ ಮಾರಾಟ ಬರುತ್ತೆ. ಅವಾಗ ಒಳ್ಳೆ ಧಾರಣೆ ಇರ್ತದೆ, ರೈತರಿಗೆ ಹಸಿಕಾಯಿ ಕಿತ್ತು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಬರ್ತದೆ. ಹಾಗಾಗಿ ಇದರಲ್ಲೂ ಅಷ್ಟೇ, ಆ ಪ್ರದೇಶಕ್ಕೆ ಯಾವ್ದು ಶಿಫಾರಸು ಮಾಡಿರ್ತಾರೆ ತಳಿ ಅದನ್ನ ತಗೊಂಡು ಬಿತ್ತನೆ ಮಾಡ್ಬೇಕು ಹೊರತು ನಾನು ಗುಲ್ಬರ್ಗಾದಲ್ಲಿ ಚೆನ್ನಾಗಿ ಕಂಡಿದ್ದೀನಿ ನೋಡಿದ್ದೀನಿ ಅನ್ನೋದನ್ನ ತಗೊಂಡ್ಬಂದು ಇಲ್ಲಿ ಹಾಕಬಾರ್ದು, ಅದು ನಷ್ಟ ಆಗ್ತದೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಈ ಮಾಗಿ ಉಳುಮೆ ಮತ್ತು ಭೂಮಿ ಸಿದ್ಧತೆಗೆ ವಿಶೇಷವಾದ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಕುಷ್ಕಿ ಬೇಸಾಯದಲ್ಲಿ. ಅದೇ ಯಾತಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಮಳೆಯ ಆಶ್ರಯದಲ್ಲಿ ಬೆಳೀತಾ ಇರುವಂತಹ ಎಲ್ಲ ರೈತರು ನಮಗೆ ಬೇಕಾದ ಹಾಗೆ ಮಳೆ ಬರಲ್ಲ, ಬಂದದ್ದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದಾದ್ರೆ ಈ ಎಲ್ಲ ಪದ್ಧತಿಗಳು ಮಾಡಿಕೊಂಡ್ರೆ ನಮಗೂ ಬೆಳೆ ಬರುತ್ತೆ ಅನ್ನೋದು ಒಂದು ಖಾತರಿ ಇರ್ತದೆ. ಇಲ್ಲ ಇವತ್ತು ಮಳೆ ಬರ್ತದೆ ಆಮೇಲಿಂದ ನಾನು ಯೋಚನೆ ಮಾಡ್ತೀನಿ ಅಂದ್ರೆ ಈ ಅನಿಶ್ಚಿತತೆಯಲ್ಲಿ ಆಗೋದಿಲ್ಲ. ಸ್ವಲ್ಪ ಬುದ್ಧಿವಂತರಾಗಬೇಕು, ಕಾಲ ಬದಲಾದಂಗೆ ರೈತರು ಸಹ ಬದಲಾವಣೆ ಆಗಬೇಕು, ಋತುಮಾನ ಬದಲಾವಣೆ ಆದಂಗೆ ಅವರು ಬದಲಾವಣೆ ಆಗಿ ಅದಕ್ಕೆ ಹೊಂದ್ಕೊಂಡು ಬೆಳೆ ಬೆಳೆಯುವ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಏನು ನಷ್ಟ ಹೊಂದಲ್ಲ ಅವರು. ಇಷ್ಟನ್ನು ಮಾಡಿ ನಾನು ಹೇಳಬಲ್ಲೆ. ರೈತ ಬಾಂಧವರೇ, ತಮಗೆ ಈ ಮಾಗಿ ಉಳುಮೆ ಮತ್ತು ಭೂಮಿ ಸಿದ್ಧತೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಜಿ ದೇವರಾಜಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 8-7-7-9-2-9-8-3-7. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 8-7-7-9-2-9-8-3-7. ತುಂಬ ಸಂತೋಷ ದೇವರಾಜಯ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾಗಿ ಉಳುಮೆ ಮತ್ತು ಭೂಮಿ ಸಿದ್ಧತೆಯ ಬಗ್ಗೆ ಸಾಕಷ್ಟು ವಿವರವಾದಂಥ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾಗಿ ಉಳುಮೆ ಮತ್ತು ಭೂಮಿ ಸಿದ್ಧತೆ ಕುರಿತು ನಿವೃತ್ತ ಕೃಷಿ ಅಧಿಕಾರಿಗಳಾದ ಜಿ ದೇವರಾಜಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ರಾಜ್ಯ ಕೃಷಿ ಇಲಾಖೆಯು 2022-23 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. 2022-23 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು 22 ಜುಲೈ 2022 ಕೊನೆಯ ದಿನಾಂಕವಾಗಿರುತ್ತದೆ. ಅರ್ಜಿ ನಮೂನೆ, ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು, ಸ್ಪರ್ಧಿಸಲು ಅರ್ಹತೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಿದೆ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ ಈ ಕ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ನಮ್ಮ ನಿಲಯದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಯೋಗದೊಂದಿಗೆ, 7:45 ಮೆಟಾವರ್ಸ್ ಎಂಬ ಮಾಯಾ ಪ್ರಪಂಚ, ಈ ವಿಷಯ ಕುರಿತು ಡಾ ಶಿವಕುಮಾರ್ ಕಣಸೋಗಿ ಅವರ ಲೇಖನವನ್ನು ಓದುತ್ತಾರೆ ಎಂಎಸ್ ದ್ಯಾಮಲಾಂಬಿಕಾ, ಚಿತ್ರದುರ್ಗ ಕೇಂದ್ರದ ಕೊಡುಗೆ. 9:05 ರೇಡಿಯೋ ಸರಣಿ ಚಿರಸ್ಮರಣೆ, ನಿರಂಜನ ಅವರ ಕಾದಂಬರಿಯ ರೇಡಿಯೋ ರೂಪ, ಕೆ ರಾಜೇಂದ್ರ ಕಾರಂತ್ ನಿರ್ಮಾಣ, ಎಚ್ಎಸ್ ಸರಸ್ವತಿ. 9:30 ರಾಷ್ಟೀಯ ನಾಟಕ ಅನನ್ಯ ಕ್ರಾಂತಿಕಾರಿ ಚಾರುಚಂದ್ರ ಬೋಸ್, ಮೂಲ ಹಿಂದಿ ಲೇಖಕರು ನೀರಜ್ ಕುಮಾರ್, ರೇಡಿಯೋ ರೂಪಾಂತರ ವಿನೋದ್ ಕುಮಾರ್, ಕನ್ನಡ ಅನುವಾದ ಪ್ರೊಫೆಸರ್ ಎಂ ಅಬ್ದುಲ್ ರೆಹಮಾನ್ ಪಾಷಾ, ನಿರ್ದೇಶನ ಎಸ್ಆರ್ ಭಟ್. ಬೆಂಗಳೂರು ಕೇಂದ್ರದ ಕೊಡುಗೆ. 10:35 ತೂಗುಮಂಚ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಚಿತ್ರಗೀತೆಗಳು. ಖೇಲೆ ಕೂದೆ ದೊಡೆ ಸನ್, ನಾಚೆ ಕೂದೆ ಝೂಮೆ ಸನ್, ಖೇಲೆ ಕೂದೆ ದೊಡೆ ಸನ್, ನಾಚೆ ಕೂದೆ ಝೂಮೆ ಸನ್. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.